2008 ಎರಡ್ ಸಾವಿರದ ಹತ್ತರಲ್ಲಿ ಅಲ್ಲಿಯವರೆಗೂ ಈ ಒಂದು ಟೆಕ್ನಾಲಜಿ ಜಾಸ್ತಿ ಮೌನವಾಗಿತ್ತು. ಸೊ ಇದು ಜನಪ್ರಿಯತೆ ಪಡೆದಿದ್ದೆ 2008-2010 ಒಂದು ಅವಧಿಯಲ್ಲಿ ಅಂತಂದೇಳಿ ಹೇಳ್ಬೋದು. ಕಾರಣಗಳಿಷ್ಟೇ, ಬದಲಾಗಿರ್ತಕ್ಕಂತ ಹವಾಮಾನ, ಅತಿ ಹೆಚ್ಚು ಉಷ್ಣಾಂಶನ ನಾವು ನೋಡ್ತಾ ಇದೀವಿ. ಸೊ ಇಂತ ಹೆಚ್ಚು ಉಷ್ಣಾಂಶ ಇರತಕ್ಕಂತ ಪ್ರದೇಶಗಳಲ್ಲಿ ಮತ್ತು ಭೂಮಿಯ ಒಂದು ಲಭ್ಯತೆ ಕಡಿಮೆ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಸೊ ಯಾರು ಈ ಭೂಮಿ ಇರ್ತಕ್ಕಂತ ರೈತರು ಇರ್ತಾರೆ, ಅಂಥವ್ರು ಜಾನುವಾರುಗಳನ್ನ ಸಾಕಿದ್ರೆ ಅಂತ ಸಂದರ್ಭದಲ್ಲಿ ಹಸಿರು ಮೇವನ್ನ ಬೆಳಿಲಿಕ್ಕೆ ಇದೊಂದು ಪರ್ಯಾಯ ಪದ್ಧತಿ ಅಂತಂದೇಳಿ ಹೇಳ್ಬೋದು. ಈ ಜಲಕೃಷಿ ಘಟಕ ರೈತರಿಗೆ ವರದಾನ ಅಂತಂದೇ ಹೇಳ್ಬೋದು ಇತ್ತೀಚಿನ ದಿನಗಳಲ್ಲಿ. ಯಾಕಂದ್ರೆ ಈಗ ನಾವು ಸಾಗುವಳಿ ಭೂಮಿಯಲ್ಲಿ ನಾವು ಮೆಕ್ಕೆಜೋಳ ಆಗಿರ್ಬೋದು ಅಥವಾ ರಾಗಿ ಆಗಿರ್ಬೋದು, ಸಜ್ಜೆ ಅಥವಾ ಹುರುಳಿ ಇಂಥವುಗಳನ್ನೆಲ್ಲ ನಾವು ಬೆಳಿಬಹುದು. ಆದ್ರೆ ಸಾಮಾನ್ಯವಾಗಿ ಸಾಗುವಳಿ ಪದ್ಧತಿಯಲ್ಲಿ ನಾವು ಟ್ರೆಡಿಷನಲ್ ಮೆಥಡ್ ಏನಂತ ಹೇಳ್ತೀವಿ, ಅದರಲ್ಲಿ ನಾವು ಬೆಳಿಬೇಕಾದ್ರೆ ಅತ್ಯಂತ ಹೆಚ್ಚು ನೀರು ಬೇಕಾಗುತ್ತೆ. ಆಮೇಲೆ ಅದಕ್ಕೆ ಬಿತ್ತನೆ ಮಾಡಬೇಕು, ಗೊಬ್ಬರ ನಾವು ಕಳೆ ತೆಗಿಬೇಕಾಗತ್ತೆ, ಕಳೆನಾಶಕಗಳನ್ನು ಕೀಟಗಳು ಬರ್ತದೆ, ರೋಗಗಳು ಬರ್ತದೆ. ಸೊ ಈ ಎಲ್ಲವುಗಳನ್ನ ತಡೆದು ಅತ್ಯುತ್ತಮವಾದಂತ ಮೇವನ್ನ ಬೆಳೆಯೋದಕ್ಕೆ ಇದೊಂದು ಒಳ್ಳೆಯ ಪದ್ಧತಿ ಅಂತ ಹೇಳಿ ಹೇಳ್ಬೋದು. ಸೊ ಹಾಗಾಗಿ ಇತ್ತೀಚಿನ ದಿನಗಳ ಇದು ಹೆಚ್ಚು ಜನಪ್ರಿಯತೆಯನ್ನ ಪಡಿತಾ ಇದೆ. ಹೇಗೆ ನಮ್ಮ ಹೈನುಗಾರಿಕೆಯನ್ನ ಮಾಡತಕ್ಕಂತ ಜನರು ನಮ್ಮ ಕರ್ನಾಟಕದಲ್ಲಿರ್ಬೋದು, ರಾಯಚೂರು ಜಿಲ್ಲೆಯಲ್ಲಿ ಈ ಹೈಡ್ರೋಫೋನಿಕ್ಸ್ ಪದ್ಧತಿಯಲ್ಲಿ ಮೇವು ಉತ್ಪಾದನೆಯನ್ನ ಮಾಡ್ತಾ ಇದ್ದಾರ? ಹೌದು, ಸಾಕಷ್ಟು ಜನ, ಸಾಕಷ್ಟು ರೈತರು ಈಗ ರಾಯಚೂರು ಜಿಲ್ಲೆಯಲ್ಲಿ ಮಾಡ್ತಾ ಇದಾರೆ. ಸೊ ನಾವು ಇಲ್ಲೇ ಮಾನ್ವಿಯಲ್ಲಿ ಕೆಲವು ರೈತರು ಮಾಡ್ತಾ ಇದಾರೆ, ಲಿಂಗ್ಸೂರಲ್ಲಿ ಕೆಲವು ರೈತರು ಮಾಡ್ತಾ ಇದಾರೆ. ಸೊ ಮತ್ತು ಈವನ್ ರಾಯಚೂರು ತಾಲೂಕಲ್ಲೂ ಸಹ ಸಾಕಷ್ಟು ರೈತರು ಇವತ್ತಿನ ದಿನ ಹೈನುಗಾರಿಕೆ ಮಾಡ್ತಕ್ಕಂಥ ರೈತರು ತಮ್ಮದೇ ಆದಂತ ಒಂದು ಓನ್ ಸಿಸ್ಟಮ್ ಯೂಸ್ ಮಾಡಿಕೊಂಡು ಅವರು ಇದನ್ನ ಬೆಳೀತಾ ಇದಾರೆ ಜಲಕೃಷಿ ಘಟಕದಿಂದ. ಹೇಗೆ ಇದು ಹೇಳಿ ಸ್ವಲ್ಪ, ಜಲಕೃಷಿ ಘಟಕವನ್ನ ಹೇಗೆ ಸಿದ್ಧತೆ ಮಾಡಬೇಕಾಗತ್ತೆ, ಜೊತೆಗೆ ಯಾವ ಬೆಳೆಗಳನ್ನ ಆಯ್ಕೆ ಮಾಡ್ಕೋಬೇಕಿಲ್ಲೆ? ಮೇವು ಅಂದ್ರೆ ಮೇವಿನ ಬೆಳೆಗಳು ಸಾಕಷ್ಟು ಬರ್ತವೆ, ಮೆಕ್ಕೆಜೋಳ ಬರ್ತದೆ, ಜೋಳ ಬರ್ತದ, ಅಲಸಂದಿ ಬರ್ತದ, ದ್ವಿದಳ ಧಾನ್ಯದ ಬೆಳೆಗಳು ಬರ್ತವೆ, ಸಾಕಷ್ಟು ಮೇವಿನ ಬೆಳೆಗಳು. ಯಾವ ಬೆಳೆ ಬಹಳಷ್ಟು ಸೂಕ್ತವಾಗಿರುತ್ತೆ ಇದಕ್ಕೆ, ಜೊತೆಗೆ ಯಾವ ರೀತಿ ಜಲಕೃಷಿ ಘಟಕವನ್ನ ಇಲ್ಲಿ ಸ್ಥಾಪನೆ ಮಾಡ್ಕೋಬೇಕಾಗತ್ತೆ? ಜಲಕೃಷಿ ಘಟಕಕ್ಕೆ ಯೋಗ್ಯವಾದಂತ ಮೇವಿನ ಬೆಳೆಗಳು ಅಂತಂದ್ರೆ ಅದು ಏಕದಳ ಧಾನ್ಯದ ಬೆಳೆಗಳು, ಏಕದಳ ಧಾನ್ಯದ ಬೆಳೆಗಳು, ಮೆಕ್ಕೆಜೋಳ ಆಗಿರ್ಬೋದು, ರಾಗಿ ಇರ್ಬೋದು, ನವಣೆ ಇರ್ಬೋದು, ಸಜ್ಜೆ ಇರ್ಬೋದು, ಮತ್ತೆ ನಿಮಗೆ ದ್ವಿದಳ ಧಾನ್ಯಗಳ ಬೆಳೆಗಳಾದಂತ ಹುರುಳಿ ಬರುತ್ತೆ, ಮತ್ತೆ ನಂತರ ಇದರಲ್ಲಿ ನೀವು ಗೋಧಿ ಮತ್ತೆ ಬಾರ್ಲಿ, ನಂತರ ನವಣೆ ಅಕ್ಕಿ, ಸಾಮೆ ಅಕ್ಕಿ, ಊರ್ಲ, ಆರ್ಕ, ಇಂತ ಅಕ್ಕಿಗಳನ್ನೆಲ್ಲವನ್ನು ನಾವು ಸಹ ಇದರಲ್ಲಿ ನಾವು ಮಾಡಬಹುದು. ನವಣೆ ಅಕ್ಕಿಯನ್ನ ಹೆಚ್ಚು ಬಳಸಿದ್ದಾರೆ ಇದರಲ್ಲಿ, ನವಣಕ್ಕಿ ಹೆಚ್ಚು ಬಳಸಿದ್ದಾರೆ. ನವಣಕ್ಕಿ ಅಂದ್ರೆ ನವಣೆ ಬೆಳೆದು ಅದು ಜಾಸ್ತಿ ಮನುಷ್ಯರು ತಿನ್ನೋದಿಲ್ಲ, ಅದಕ್ಕೆ ದನಕರ ಹಾಕೋಣ ಅಂತಂದೇಳಿ ಇವತ್ತಿನ ದಿನ ನವಣೆ ಅಕ್ಕಿಯನ್ನ ಹೆಚ್ಚು ರೈತರು ಇದರ ಜಲಕೃಷಿ ಘಟಕದ ಮುಖಾಂತರ ಬೆಳೆದು ದನಗಳಿಗೆ ಹಾಕ್ತಾ ಇದಾರೆ. ಸೊ ಇದು ಈ ಬೆಳೆಯಲ್ಲಿ ಇವು ಎಲ್ಲ ಯೋಗ್ಯವಾದಂತ ಬೆಳೆಗಳಂತ. ಏಕದಳ ಅಂದಾಗ ಜೋಳ, ಸಜ್ಜೆ, ನವಣೆ, ರಾಗಿ, ಬಾರ್ಲಿ, ಜೊತೆಗೆ ಮೆಕ್ಕೆಜೋಳನು ಬರುತ್ತೆ. ಬಿಳಿ ಮೆಕ್ಕೆಜೋಳ ಮತ್ತೆ ಅದರ ಜೊತೆಗೆ ನಾವು ಸಾಮಾನ್ಯವಾಗಿ ಬಳಸ್ತಕ್ಕಂತ ಕೆಂಪು ಮೆಕ್ಕೆಜೋಳ ಎರಡೂ ಸಹ ನಾವು ಇದರಲ್ಲಿ ಬಳಸಬಹುದು. ಈಗ ರೈತರು ನಾನು ಕೇಳಿರೋದು ಮೆಕ್ಕೆಜೋಳದಲ್ಲೇ ಆಯ್ಕೆ ಮಾಡ್ಕೊಂಡು ಬಹಳ ಜನ ಮಾಡ್ತಾ ಇದ್ದಾರೆ ಮೇವು ಉತ್ಪಾದನೆ. ಸರ್, ನಾವೀಗ ಹೇಳ್ತೀವಿ ಪ್ರತಿ ಒಂದು ವರ್ಷದಲ್ಲಿ ಅಟ್ ಲೀಸ್ಟ್ ಒಂದ್ ಸರಿ ಆದ್ರೂ ದನಗಳಿಗೆ ನಾವು ಮೆಕ್ಕೆಜೋಳದ ಮೇವನ್ನು ಕೊಟ್ರೆ ಅವು ಬಹಳ ಆರೋಗ್ಯವಂತವಾಗಿರ್ತವೆ ಅಂತಂದೇಳಿ ಇಂದಿನಿಂದ ಅನಾದಿ ಕಾಲದಿಂದ ನಮ್ಮ ಪೂರ್ವಜರು ಹೇಳ್ತಾ ಬಂದಿದ್ದಾರೆ. ಸೊ ಅದಕ್ಕೋಸ್ಕರನೇ ನಾವು ಮೆಕ್ಕೆಜೋಳವನ್ನ ಕಿಂಗ್ ಆಫ್ ಫಾಡರ್ಸ್, ಮೇವಿನ ರಾಜ ಅಂತ ಹೇಳಿ. ಸೊ ಹಾಗಾಗಿ ಮೆಕ್ಕೆಜೋಳ ಅತ್ಯಂತ ಸೂಕ್ತವಾದ ಬೆಳೆ ಅಂತ ಹೇಳ್ಬೋದು ಜಲಕೃಷಿ ಘಟಕ. ಹೌದು, ಇದು ಇಳುವರಿ ಜಾಸ್ತಿ ಇರುತ್ತೆ, ಆಮೇಲೆ ಇದರಲ್ಲಿರ್ತಕ್ಕಂಥ ಪೋಷಕಾಂಶಗಳು ಜಾಸ್ತಿ, ಇದರಲ್ಲಿರ್ತಕ್ಕಂಥ ಖನಿಜಗಳು, ಲವಣಗಳು, ಜೀವಸತ್ವಗಳು, ಮತ್ತೆ ಇದರಲ್ಲಿರ್ತಕ್ಕಂಥ ಶಕ್ತಿ, ಸೊ ಇವೆಲ್ಲವೂ ಸಹ ವೃದ್ಧಿಯಾಗುತ್ತೆ. ಸೊ ಇದು ಒಳ್ಳೆಯ ರುಚಿಯನ್ನು ಸಹ ಕೊಡುತ್ತೆ, ಮತ್ತು ಪ್ರಾಣಿಗಳ ಒಂದು ಸಂತಾನೋತ್ಪತ್ತಿ ಕ್ರಿಯೆ ಆಗಿರ್ಬೋದು ಅಥವಾ ಅವುಗಳ ಬೆಳವಣಿಗೆ ಆಗಿರ್ಬೋದು, ಹಾಲಿನ ಇಳುವರಿ ಆಗಿರ್ಬೋದು, ಎಲ್ಲವೂ ಸಹ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಮೆಕ್ಕೆಜೋಳವನ್ನ ಹೆಚ್ಚು ಜನ ರೈತರು ಜಲಕೃಷಿ ಘಟಕಕ್ಕೆ ಬಳಸ್ತಾರೆ, ಆಯ್ಕೆ ಮಾಡ್ಕೊಳ್ತಾರೆ. ಹೇಗೆ ಜಲಕೃಷಿ ಘಟಕ ಅಂದ್ರೆ ಇದು ಹೇಗೆ ಅನ್ನೋದು, ಬೆಳೆಯುವುದು ಹೇಗೆ, ಇದನ್ನ ಹೇಗೆ ಬೆಳಿಬೇಕು, ಜೊತೆಗೆ ಯಾವ ರೀತಿ ಪದ್ಧತಿ ಇದೆ ಜಲಕೃಷಿ ಘಟಕದಲ್ಲಿ? ಜಲಕೃಷಿ ಘಟಕ ಅಂತಂದ್ರೆ ಬಹಳ ಸಿಂಪಲ್, ಬಹಳ ಸರಳವಾಗಿರ್ತಕ್ಕಂಥ, ಅಷ್ಟೇ, ಬರೇ ನೀರನ್ನ ಉಪಯೋಗಿಸ್ಕೊಂಡು ಬೆಳೀತಕ್ಕಂಥದ್ದು. ರಂಧ್ರಗಳಿರ್ತಕ್ಕಂಥ ಟ್ರೇಗಳನ್ನ ಆಯ್ಕೆ ಮಾಡ್ಕೋಬೇಕು. ಸೊ ಆ ಟ್ರೇಗಳ ಅಳತೆ ನಮಗೆ 1-1.2 kg ನಾವು ಸಮನಾಗಿ ಬೀಜಗಳನ್ನ ಹರಡೋದಕ್ಕೆ ಟ್ರೇಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕು. 1-1.5 kg ಬೀಜವನ್ನ ಹರಡೋದಕ್ಕೆ ಸಮನಾಗಿ ಹರಡಲಿಕ್ಕೆ

ತಳ್ಳಿಡುತ್ತೇನು ಚಂಬಲಿಂಗನ ಗುಡಿಯಾಗಿ ಚಂಬಲಿಂಗನ ಗುಡಿಯಾಗಿ ಉಳ್ಳಗಡ್ಡೆ ಊರಿ ಕಸ್ತೂರಿ ಕೆಸರಿ ನೀರು ಕುಂದ್ರಾಜಿ ಗುಣಾದಿತ್ಯನು ಬುದ್ಧಿ ಎಡಿಯಾಗಿ ಮತ್ತೊಂದು ಕೌಡಿಯಾಗಿ ಎಷ್ಟು ಮಂದಿಗೂ ಮತ್ತೊಂದು ಕೌಡಿಯಾಗಿ ಕಣ್ಣಿ ಕಂಡ ಮಾತ ಯಾತಿ ಹೇಳುವಲ್ಲಿ ಹೇಳಬೇಕಾದ್ರೆ ಗುರು ಪುತ್ರ ಬಲ್ಲನಪ್ಪ ಶತ್ರು ಆಗೋದಿಲ್ಲ ನಿನ್ನ ಕೈಲಿಯಾಗಿ ಹೇಳಬೇಕಾದ್ರೆ ಗುರು ಪುತ್ರ ಬಲ್ಲನಪ್ಪ ಶತ್ರು ಆಗೋದಿಲ್ಲ ನಿನ್ನ ಕೈಲಿಯಾಗಿ ಜಾತಿ ಜಾತಿ ನಿನ್ನ ಹಕ್ಕಿ ಜಾತಿ ತಾವು ತಾನಾಂಗದಿಲ್ಲ ನಿನ್ನ ಪೂರ್ತಿ ಅವ್ರಿಗೆ ಇವ್ರಿಗೆ ಹಾಡಿದಾಗ ನನಗೆ ನಿಂತೆ ನಾಡು ಬೇಡ ಮೈ ತುಂಬಾ ತಿಂದು ಮೂಳಲ್ಲ ಅತ್ತಿಯಾಗಿ ತುಂಬಾ ತಿಂಡಿ ಮೂಳಲ ಅತ್ತಿಯಾಗಿ ಜಿಂದ ಕೈರಿಯರಿ ಜಿಂದ ಕೈರಿಯರಿ ಅಂತವರು ಬೆನಕು ಮೆಕ್ಕಿ ಕಟ್ಟಿ ನಿಂತವರು ಎಲ್ಲಿದ್ದೋ ನಿಮ್ಮ ತೂರಾಯ ಯಾರು ತಂದವರು ಎಲ್ಲಿ ಜೋಡಿ ಮತ್ತು ರಾಯ ಯಾರು ತಂದವರು ಹಾಗೆ ಅಂಗದರದು ಬಂದು ನಿಂತೀರೋ ಅಂಗದರದು ಬಂದು ನಿಂತೀರೋ ಅರ್ಜಿಯ ಮಾತನಾಡ್ತೀರೋ ಅರ್ಜಿಯ ಪದ ಹಾಕ್ತೀರೋ ಅಂತರ ಪಕ್ಕುಂತ ಜನರು ಡಾಡೆಂದರೆ ಗುಡಿಯಿಂದ ರಾಜ ಮಾಡಿ ನಂತೀರೋ ಹಾಗೆ ಡಾಡೆಂದರೆ ಗುಡಿಯಿಂದ ಬೇಡಂದರೆ ಸುಬಜ್ಜಿಗೆ ಇಡಲಂತ ಇವರು ಬಂದರಪ್ಪ ಬಾರು ಮಾಡಿ ಐನ್ ಮುಸ್ತರಗದ್ದುವದೋ ರಂಗ ಓಡಿ ಸಾಗಿ ತಂದು ಸಾಗಿ ನಾಡ್ತು ವೇದ ತಿಳಿಸಿದಾರ ತನ್ನ ಓಡಿಯಾಗಿ ಓಡಿಯಾಗಿ Thank you. ಗಡಿ ಹೌದು ನೀನು ನನ್ನ ತಾತ ಗಡಿ ಹೌದು ನೀನು.